ಬೇಡರದೆ ಭಜಿಸೋ ಪುರಂದರದಾಸರಾಗದ ಬೇಡರದೆ ಭಜಿಸೋ ಶ್ರೀಜ ನಿಮ್ಮ ಉದಾಸೀನ ಮಾಡರೆ ಪಾಸಿ ತುಂಬ ಸಂತೋಷದಿಂದಲಿ ಬೇಡರದೆ ಭಜಿಸೋ ಪುರಂದರ ಗಡದ ಒಳಗೆ ಹಿರಿಯ ಸಾಹುಕಾರ ನೆನಿಸಿ ಪರಿಪರಿಯ ಸೌಖ್ಯಗಳ ತುರಿಸುತ್ತ ಇರುತ್ತಿರಲು ನರಗರಿ ಕರುಣದಿಂದಲೇ ಬ್ರಾಹ್ಮಣನಾಗುತ್ತ ಯಾಚಕರ ಪೆದಲಿ ಹರುಷದಿಂದಂಗಡಿಗೆ ಹೋಗುತ್ತ ಯಜಮಾನ ಕಂಡು ಜರಿಯು ಬ್ರಾಹ್ಮಣನೊರಗೆ ಹಾಕಲು ಮರು ದಿವಸ ಮಾತೋಗಿ ನಿಂತ ಬೇಸರದೆ ಬರಲಿದು ಘೋರ ನರಕದಲ್ಲಿ ಬಿದ್ದ ಅಪಾರ ಜನರು ತೀರುತ್ತಿರಲು ದಾರ ಮಾಡಿದ ನಾರದ ದಿವರು ಅವತಾರ ಯಾರು ಬಂದರು ನಾರಾಯಣನೆ ಸರ್ವೋತ್ತಮನು ಎಂದು ಸಾರಿದರು ಹೀಗೆಂದು ತಿಳಿಯಲು ಮಹಾರಾಜನಕ ವಿಜಯ ವಿಠಲ ಆಮೀಗಾದರೂ ಅಭಿವ ಕಾಣಿರೋ ಬೇಸರದೆ ಬರೆದಿದ್ದು ಪುರಂದರ ದಾಸರಾಯರ ಬೇಸರದೆ ಬರೆದಿದ್ದೆ.